ಸಜ್ಜೆ ಗುಣ ಸವಿದಲಿ ಕಾಯಿ ಸರವರಿಗಿದು ಸುಧೆ ಕ್ರಿಸೋತಿ ಕೈ ಸಜ್ಜೆ ಗುಣ ಸವಿದಲಿ ಕಾಯಿ ಸರವರಿಗಿದು ಸುಧೆ ಕ್ರಿಸೋತಿ ಕೈ ತುದಿಯ ಮೇಲಿನ ಕೈ ತುಂಬು ಚಿಬಿದಂಗ ಮೇಚಿ ಕಿಲ್ಲವಿದು ನೆಚ್ಚ ಕೈ ತುದಿಯ ಮೇಲಿನ ಕೈ ತುಂಬು ಚಿಬಿದಂಗ ಮೇಚಿ ಕಿಲ್ಲವಿದು ಕಚ್ಚೆ ಕೈ ಸ್ವಟದೆಯ ಕಗಟನ್ನು ಬೇಡರಿ ಕೆಟ ಓದಂಗಿದು ಪುಟ್ಟಿ ಕೈ ಸ್ವಟದೆಯ ಕಗಟನ್ನು ಬೇಡರಿ ಕೆಟ ಓದಂಗಿದು ಪುಟ್ಟಿ ಕೈ ಆದಿಬ್ರಹ್ಮನ ಅಂತ ಕರುಣದಿಂದ ಮರಾಮರಂಜೂರಿ ಕೈ ಆದಿಬ್ರಹ್ಮನ ಅಂತ ಕರುಣದಿಂದ ಮರಾಮರಂಜೂರಿ ಕೈ ಪಿಂಜರದೊಳಗೆ ಕುಳಿತುಕೊಂಡು ಪ್ರೀತಿಯಿಂದ ಮಾತನಾಡಿ ಮಾಯಾದ ಗುಣವನ್ನು ಮಾವಿನ ಕೈ ಪಿಂಜರದೊಳಗೆ ಕುಳಿತುಕೊಂಡು ಪ್ರೀತಿಯಿಂದ ಮಾತನಾಡಿ ಮಾಯಾದ ಗುಣವನ್ನು ಮಾವಿನ ಕೈ ಕೆಟ್ಟ ಗುಣ ತನ್ನ ಬಟ್ಟಿ ಒಳಗಿಟ್ಟಗೊಂಡು ಮೇಲಿನ ಮಾತು ಬಾಳದೇನ ಕೈ ಕೆಟ್ಟ ಗುಣ ತನ್ನ ಬಟ್ಟಿ ಒಳಗಿಟ್ಟಗೊಂಡು ಮೇಲಿನ ಮಾತು ಬಾಳದೇನ ಕೈ ತನ್ನನ್ನು ಬೇಕಾದ ಮಾತ ಬೆಲ್ಲ ಅದಕ್ಕಿನ ಸರಿ ಬಲ್ಲವರಿಗಿದು ನೆಲ್ಲಿ ಕೈ ತನಗೂ ಬೇಕಾದ ಮಾತ ಬೆಲ್ಲ ಅದಕ್ಕಿನ ಸರಿ ಬಲ್ಲವರಿಗಿದು ನೆಲ್ಲಿ ಕೈ ಭಾಗ್ಯಮಂತ್ರ ಬಾಳಿ ಕೈ ನಿಜವಂತ ನೀಲ ಕೈ ಗಜಿ ಬೀಜಿ ಸೋಳ ಬಾಜಿ ಗದರಿ ಕೈ ಭಾಗ್ಯವಂತ ಬಾಳಿ ಕೈ ನಿಜವಂತ ನೀಲ ಕೈ ಗಜಿ ಬೀಜಿ ಸೋಳ ಬಾಜಿ ಗದರಿ ಕೈ ದಾಟಲಿ ಹೋದರೆ ಕವೇಶ್ವರನನ್ನು ಕೆರಮ ಸುಬೇದಾರ ಮುತ್ತಿನ ಕೈ ದಾಟಲಿ ಹೋದರೆ ಕವೇಶ್ವರ ಹೇಳತನದು ಕೆರಮ ಸುಬೇದಾರ ಮುತ್ತಿನ ಕೈ ಗೋಪಾಳ ದೂರದುಂಡದ ಉಡಾಡುತ್ತಾರ ನಾಡ ಮೇಲೆ ಇವರ ಹೆಸರು ಕೈ ಗೋಪಾಳ ದೂರದುಂಡದ ಉಡಾಡುತ್ತಾರ ನಾಡ ಮೇಲೆ ಹೆಸರು ಕೈ ಹಂಕಾಯಿ ಹಂಕಾಯಿ ಹಂಗಾದರೊಂದೆ ಕೈ ತೇಜೊಳೆ ಪ್ರಭು ಗುಡಿ ರೋಡ್ ಕೈ ಹಂಕಾಯಿ ಹಂಕಾಯಿ ಹಂಗಾದರೊಂದೆ ಕೈ ತೇಜೊಳೆ ಪ್ರಭು ಗುಡಿ ರೋಡ್ ಕೈ ಪ್ರೀತಿದಯ ಬಾಲಿನ ಪ್ರೀತಿದಯ ಗುರವಿನ ಪ್ರೀತಿದಯ ಬಾಲಿನ ಪ್ರೀತಿದಯ ಗುರವಿನ ಬಲ್ಲಂತ ಸೌಭಾಗ್ಯ ಮತ್ತು ಕೇಳುವ ತಂಗಿ ಗಂಡನೇ ನಿಜ ದೇವ ಹೆಣ್ಣು ಮಕ್ಕಳಿಗೆ ಗಂಡನೇ ನಿಜ ದೇವ ಪ್ರೀತಿದಯ ಬಾಲಿನ ಪ್ರೀತಿದಯ ಗೋರವಿನ ಪ್ರೀತಿದಯ ಬಾಲಿನ ಪ್ರೀತಿದಯ ಗೋರವಿನ ಬಲ್ಲಂತ ಸೌಭಾಗ್ಯ ಮತ್ತು ಕೇಳುವ ತಂಗಿ ಗಂಡನೇ ನಿಜ ದೇವ ಹೆಣ್ಣು ಮಕ್ಕಳಿಗೆ ಗಂಡನೇ ನಿಜ ದೇವ ಬಾವ ಮೈದಾನರು ಸೇವಾ ಮತ್ತು ಮಾಡಲ್ಲಿ ಬೇಕೆ ಬಾವ ಮೈದಾನರು ಸೇವಾ ಮತ್ತು ಮಾಡಲ್ಲಿ ಬೇಕೆ ಬಲ್ಲಂತ ಗುರವಿನ ಬದುನ ಮಾಡುವ ತಂಗಿ ಗಂಡನೇ ನಿಜ ದೇವ ಹೆಣ್ಣು ಮಕ್ಕಳಿಗೆ ಗಂಡನೇ ನಿಜ ದೇವ ಆತಿಯ ಕೀಟ ಕೀಟಿ ಮತ್ತು ತಾಳಲ್ಲಿ ಬೇಕೆ ಆತಿಯ ಕೀಟ ಕೀಟಿ ಮತ್ತು ತಾಳಲ್ಲಿ ಬೇಕೆ ಆತತ್ತು ತವರಿಗೆ ಹೇಳು ಬ್ಯಾಡವ್ವ ತಂಗಿ ಗಂಡನೇ ನಿಜ ದೇವ ಹೆಣ್ಣು ಮಕ್ಕಳಿಗೆ ಗಂಡನೇ ನಿಜ ದೇವ ಆತಿಯ ಕೀಟ ಕೀಟಿ ಮತ್ತು ತಾಳಲ್ಲಿ ಬೇಕೆ ಆ ಮಾತಿ ಅಕೀಟ ಕೀಟಿ ಮತ್ತು ತಾಳಲ್ಲಿ ಬೇಕೆ ಆತ ತುತವಾರಿಗೆ ಹೇಳು ಬೆನ್ನುವ ತಂಗಿ ಗಂಡನೆ ನಿಜ ದೇವ ಹೆಣ್ಣು ಮಕ್ಕಳಿಗೆ ಗಂಡನೆ ನಿಜ ದೇವ ಜಾನಪದ ಗೀತೆಗಳನ್ನ ಇದುವರೆಗೆ ಕೇಳಿದ್ರಿ. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.